ಸುಮದಲಿ ನಗು ಸುಮದಲಿ ಪ್ರೀತಿ ಹಾಡಲಿ ತರ ಮೂಡಲಿ ಬನದಲಿ ನಗು ಸುಮದಲಿ ಪ್ರೀತಿ ಹಾಡಲಿ ತನ ಮೂಡಲಿ ಭಾವ ಮೈತಾಳಿ ಬಂದಿತ ಸಂಗೀತ ರಾಗಲಾಸ್ಯ ಈ ಜೀವ ತುಂಬಿತ ಶೃಂಗಾರ ಕಾವ್ಯ ಭಾವ ಮೈತಾಳಿ ಬಂದಿತ ಸಂಗೀತ ರಾಗಲಾಸ್ಯ ಮಂಚದಲ್ಲಿ ಅಂದ ಆನಂದ ತೂಗಿದ ರೋಮಾಂಚದಲ್ಲಿ ಕಾಲ ಇಲ್ಲೇನೆ ನಿಂತಿದ ಮಂಚದಲ್ಲಿ ಅಂದ ಆನಂದ ತೂಗಿದ ರೋಮಾಂಚದಲ್ಲಿ ಕಾಲ ಮಧುಲತೆಯು ವಧುವಾಗಿ ಸೌಂದರ್ಯ ಹೊಮ್ಮಿತ ಮದಿರೆಯದು ನಯನದಲ್ಲಿ ರತಿಯುಗ ಬಂದಿತ ಬನದಲ್ಲಿ ನಗು ಸುಮದಲ್ಲಿ